ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಇದೆ. ಇದನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರ್ ಮಾನೋಜಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಬಿವಿ ಶ್ರೀಧರ್. ಕೇಳುವವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾವಳಗಿ ಗ್ರಾಮ ಜಮಖಂಡಿ ತಾಲೂಕಿನ ಶೇಖರ್ ಶಂಕರ್ ಮನೋಜಿ ಅವರ ಹೊಲದಲ್ಲಿದ್ದೀವಿ. ನಾವು ಇವರು ಒಬ್ಬ ಪ್ರಗತಿಪರ ರೈತ, ಕಬ್ಬು ಬೆಳೀತಿದ್ದಾರೆ, ಜೊತೆಗೆ ಈರುಳ್ಳಿ ಬೆಳೀತಿದ್ದಾರೆ, ಅದರ ಜೊತೆಗೆ ಸಾವಯವ ಬೆಲ್ಲ ತಯಾರಿಸ್ತಿದ್ದಾರೆ, ಜೊತೆಗೆ ಎಣ್ಣೆನೂ ತಯಾರಿಸ್ತಿದ್ದಾರೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಅವರಿಂದನೇ ತಿಳ್ಕೊಳ್ಳೋಣ, ಬನ್ನಿ ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಶೇಖರ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಮ್ಮೆಲ್ಲರಿಗೂ. ನಾನು 5 ಎಕರೆ ಜಮೀನ ಹೊಂದಿದ್ದೇನೆ. ಇದರಲ್ಲಿ 5 ಪೂಟ್ ಸಾಲದಂತೆ ಕಬ್ಬು ಕೂಡ ಇದೆ, 1 ಎಕರೆ ಉಳ್ಳಾಗಡ್ಡಿ ಕೂಡ ಇದೆ. ಕಬ್ಬಿನಲ್ಲಿ ಶೇಂಗಾ ಬೆಳೀತಾ ಇದ್ದೀನಿ. ಆ ಶೇಂಗಾದಿಂದ ಎಣ್ಣೆ ಕೂಡ ತಯಾರು ಮಾಡ್ತಾ ಇದ್ದೀನಿ. ಕಬ್ಬಿನಿಂದ ಒಂದು ಸಾವಯವ ಬೆಲ್ಲನ ಮಾಡ್ತಾ ಇದ್ದೀನಿ. PMFMI ಸ್ಕೀಮ್ನಲ್ಲಿ ನನಗೆ 30 ಲಕ್ಷ ಸಾಲ ಸಿಕ್ಕಿದೆ. ಅದನ್ನು ನಾನು ಪ್ರತಿ 2 ದಿವಸಗಳಿಗೆ 1 ಕ್ವಿಂಟಲ್ ಬೆಲ್ಲನ ರೆಡಿ ಮಾಡ್ತಾ ಇದ್ದೀನಿ. ಅದು ಕೂಡ ಈಗ 80 ರೂಪಾಯಿ ಕೆಜಿ ಅಂತೆ ಮತ್ತು 60 ರೂಪಾಯಿ ಕೆಜಿ ಅಂತೆ ಶುಂಠಿ ಬೆಲ್ಲ, ಮಸಾಲೆ ಬೆಲ್ಲ, ಜೋನಿ ಬೆಲ್ಲ ಹಾಗೂ ಪೌಡರ್ ಬೆಲ್ಲ ಈ ರೀತಿಯಾಗಿ 4 ನಮೂನಿ ಬೆಲ್ಲಗಳನ್ನು ತಯಾರು ಮಾಡಿ ಸುಮಾರು ತಿಂಗಳಿಗೆ 60-80 ಸಾವಿರ ತನಕ ಈಗಾಗಲೇ ನನಗೆ ಲಾಭ ಸಿಗ್ತಾ ಇದೆ. ಇದು ಪ್ರತಿದಿನ ಮಾಡೋದ್ರಿಂದ ನಮಗೆ ಪ್ರತಿದಿನ ಆದಾಯ ಸಿಗ್ತಾ ಇದೆ. ಅದರ ಜೊತೆಗೆ ನಾನು ಕಾರ್ಖಾನೆಗಳಿಗೆ ಕಬ್ಬನ್ನು ಹಾಕಿದಾಗ 3,000 ಟನ್ಗೆ ಸಿಗ್ತಾ ಇತ್ತು. ಈಗ ಅದನ್ನು ಇನ್ಕಮ್ ಆಫ್ ಡಬ್ಲಿಂಗ್ ನಾಗ ಈಗ ನನಗೆ 1 ಟನ್ಗೆ 6,000 ಸಿಗ್ತಾ ಇದೆ. ಈಗ ಮೂಲತಃ ನೀವು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ರಿ. ಕೃಷಿಗೆ ಇತ್ತೀಚೆಗೆ ಸುಮಾರು 13 ವರ್ಷದಿಂದ ಕೃಷಿಗೆ ಬಂದ್ರಿ. ಕೃಷಿಗೆ ಬಂದು ಹೇಗೆ ಶುರು ಮಾಡಿದ್ರಿ? ಮೂಲತಃ ನಮ್ಮ ತಂದೆಯವರು ಕೃಷಿಕರು, ಹೀಗಾಗಿ ನನಗೆ ಕೃಷಿಯ ಮೂಲ ರಕ್ತಗುಣದಿಂದಲೇ ಬಂದಿದ್ದು. ನಂತರದಲ್ಲಿ ನನಗೆ ನೌಕರಿಗಿಂತಲೂ ಇದರಲ್ಲಿ ಒಂದು ಖುಷಿ, ನೆಮ್ಮದಿ ಮತ್ತು ಒಂದು ದೈಹಿಕ ಶ್ರಮ. ಕೆಲಸನ ಕೆಲಸ ಅಂತ ಮಾಡದೆ ಒಂದು ವ್ಯಾಯಾಮ ಅಂತ ತಿಳ್ಕೊಂಡು ನಾವು ಮಾಡಿದ್ರೆ ಇದರಲ್ಲಿ ಬಹಳಷ್ಟು ಖುಷಿ ಸಿಗ್ತಾ ಇದೆ, ವ್ಯಾಯಾಮ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ. ಆಮೇಲೆ ನಾವು ಪ್ರತಿಯೊಂದೂ ಹಣ ಹಣ ಅಂತ ಹೋದಾಗ ಅಲ್ಲಿ ನೆಮ್ಮದಿ ಸಿಗೋದಿಲ್ಲ. ಇಲ್ಲಿ ನಮ್ಮದೇ ಆಹಾರ ಇರೋದ್ರಿಂದ ಹಣಕ್ಕೆ ಬಹಳಷ್ಟು ಮಹತ್ವ ಸಿಗೋದಿಲ್ಲ. ಯಾಕಂದ್ರೆ ನಾವು ತರಕಾರಿ ತಯಾರು ಮಾಡ್ಕೋತಾ ಇದ್ವಿ, ಜೋಳ, ಗೋಧಿ, ಬೆಲ್ಲ, ಆಮೇಲೆ ಸಾವಯವ ಪದಾರ್ಥಗಳನ್ನು ನಾವು ಆರೋಗ್ಯಕ್ಕೆ ಬಳಸ್ತಾ ಇದ್ವಿ. ಇಲ್ಲಿ ಹಣಕಾಸು ಸ್ವಲ್ಪ ಬೇಕು ದುಡ್ಡು, ಅದಕ್ಕಾಗಿ ಆ ದುಡ್ಡು ಎಷ್ಟು ಬೇಕೋ ಅಷ್ಟನ್ನು ಗಳಿಸ್ತಾ ಇದ್ವಿ. ಹೀಗಾಗಿ ನಾವು ಹೊರಗಡೆ ಹೋದಾಗ ಪ್ರತಿಯೊಂದಕ್ಕೂ ನಾವು ಹಣದ ಮೇಲೇನೆ ಅವಲಂಬನೆ ಆಗಬೇಕಾಗ್ತೀವಿ. ಹೀಗಾಗಿ ನೆಮ್ಮದಿ ಹಾಳಾಗುತ್ತೆ. ಇಲ್ಲಿ ನೆಮ್ಮದಿ ಸಿಗ್ತಾ ಇದೆ ನಮಗೆ. ಇನ್ನೊಂದು, ಕುಟುಂಬದವರಿಗೆ ಎಲ್ಲರಿಗೂ ಉದ್ಯೋಗ ಸಿಕ್ಕಿದೆ. ಆಮೇಲೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಉದ್ಯೋಗ ಹುಡುಕೋ ಅಥವಾ ನೌಕರಿ ಹುಡುಕೋ ಅವಶ್ಯಕತೆ ಇಲ್ಲ. ಅವರಿಗೂ ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಜೊತೆ ಜೊತೆಗೆ ಅವರಿಗೂ ಕೂಡ ತರಬೇತಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಾನು ನನ್ನ ಸುತ್ತಮುತ್ತರೊಂದು 25 ಜನ ರೈತರನ್ನು ಸೇರಿಸಿಕೊಂಡು ನಿಸರ್ಗ ಸಾವಯವ ಕೃಷಿ ಕಲಿಕಾ ಕೇಂದ್ರ ಅಂತ ತಿಳ್ಕೊಂಡು ನನ್ನದೇ ಆದಂತಹ ಒಂದು ಸೆಂಟರ್ನ ಓಪನ್ ಮಾಡಿದ್ದೀನಿ. ಸುತ್ತಮುತ್ತ ಎಲ್ಲ ರೈತರನ್ನ ಪ್ರತಿ ತಿಂಗಳಿಗೂ ಅಥವಾ 2 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಕರೆದು ಅವರಿಗೆ ತರಬೇತಿ ಕೂಡ ಕೊಡ್ತಾ ಇದೀವಿ. ಆಮೇಲೆ ನಾವು ದನಗಳನ್ನ ಎತ್ತರದಲ್ಲಿ ಒಂದ್ ಸ್ವಲ್ಪ ಪ್ಲಾಟ್ಫಾರ್ಮ್ ಮಾಡಿ ಅಲ್ಲಿ ಕಟ್ಟಿ ಅದರ ಸಗಣಿ ಮತ್ತು ಮೂತ್ರಿಯನ್ನ ಗೊಬ್ಬರ ಗ್ಯಾಸ್ಗೆ ಬಳಸ್ತಾ ಇದೀವಿ. ಗೊಬ್ಬರ ಗ್ಯಾಸ್ಗಳಿಗೆ ಕೂಡ ನಮ್ಗೆ ಈಗ ಅದರ ತ್ಯಾಜ್ಯ, ಆಮೇಲೆ ನಮ್ಮ ಬಾಂಡೆ ತೊಳೆದಂತ ತ್ಯಾಜ್ಯ, ಇನ್ನಿತರ ಎಲ್ಲಾ ಮತ್ತು ಕುರಿ ಮೇಕೆಗಳ ಅವುಗಳ ತ್ಯಾಜ್ಯವನ್ನ ನಾವು ಆ ಹೊಂಡಕ್ಕೆ ಹಾಕಿ ಪ್ರತಿ ವಾರಕ್ಕೆ 30,000 ಲೀಟರ್ ಜೀವಾಮೃತನ ನಾನು ಪ್ರತಿ ಎಕರೆಗೆ ಬಿಡ್ತಾ ಇದ್ದೀನಿ. ಹೀಗಾಗಿ ನನಗೆ ಸುಮಾರು 13 ವರ್ಷಗಳಿಂದ ಗೊಬ್ಬರ ಖರ್ಚು ಕೂಡ ರಾಸಾಯನಿಕ ಗೊಬ್ಬರ ತಂದೇ ಇಲ್ಲ ನನ್ನ ತೋಟಕ್ಕೆ. ಅದ್ರ ಖರ್ಚು ಕೂಡ ನನ್ನ ಉಳಿತಾಯ ಇದೆ. ಆಮೇಲೆ ತರಕಾರಿಗಳನ್ನ ಜಾಸ್ತಿ ತರುವುದಿಲ್ಲ. ಆಮೇಲೆ ಎಣ್ಣೆ ಕೂಡ ನಂದೇ ಇದೆ, ಬೆಲ್ಲ ಕೂಡ ನಂದೇ ಇದೆ. ಆಮೇಲೆ ಗೋಧಿ ಕೂಡ ಬೆಳೀತಾ ಇದ್ದೀನಿ, ಸ್ವಲ್ಪ ಪ್ರಮಾಣದಲ್ಲಿ ಜೋಳ ಕೂಡ ಬೆಳೀತಾ ಇದ್ದೀನಿ, ಕಡಲೆ ಬೆಳೀತಾ ಇದ್ದೀನಿ. ಹೀಗಾಗಿ ಮನೆಗೆ ಬೇಕಾಗುವ ಎಲ್ಲ ಹಾಲು, ಹೈನು, ತರಕಾರಿ, ಆಮೇಲೆ ಕೋಳಿ ಕೂಡ ಇದು, ತತ್ತಿ ಕೂಡ ನಮ್ದೇ ಇರೋದ್ರಿಂದ ಒಳ್ಳೆ ಆಹಾರ, ಆರೋಗ್ಯ ಮತ್ತು ನೆಮ್ಮದಿ ಇವಿಷ್ಟು ನಮಗೆ ಸಿಗ್ತಾ ಇದೆ. ಈಗ ಸುಮಾರು 5 ಎಕರೆ ಜಮೀನಿದೆ ನಿಮ್ದು. ಈ 5 ಎಕರೆಯಲ್ಲಿ ಏನ್ ಬೆಳೀತಿದ್ರಿ? 5 ಎಕರೆಯಲ್ಲಿ ನನಗೆ ಈಗಾಗಲೇ 3.5 ಎಕರೆ ಕಬ್ಬು ಇದೆ ಸರ್. ಆಮೇಲೆ 1 ಎಕರೆ ಈಗ ಉಳ್ಳಾಗಡ್ಡಿ ಇದೆ. 1/2 ಎಕರೆಯಲ್ಲಿ ಗೋಧಿ ಮತ್ತು ದನಗಳಿಗೆ ಮೇವು. ಮೇವು ಅಂದ್ರೆ ಕುರಿಗಳಿಗೆ ಬೇಕಾಗುವಂತಹ ಬೇಲಿ ಮೆಂತೆ, ಆಮೇಲೆ ನೇಪಿಯರು, ಆಮೇಲೆ ಸೊಗಚಿ, ಇನ್ನಿತರ ಎಲ್ಲ ಮೇವುಗಳನ್ನ ಬೆಳೀತಾ ಇದೀವಿ. ಅವು ಕೂಡ ಸಮೃದ್ಧಿಯಾಗಿ ಬೆಳೀತಾ ಇದಾವೆ. ಪ್ರತಿ 6 ತಿಂಗಳಿಗೆ ಒಂದ್ಸಲ ಒಂದು ಬ್ಯಾಚ್ ಅನ್ನ ನಾನು ಸುಮಾರು 10 ಟಗರುಗಳನ್ನು ತರ್ತಾ ಇದ್ದೀನಿ. 10 ಟಗರಿಗೂ ಕೂಡ ನನಗೆ ಒಂದು 3-3.5 ಲಕ್ಷ ಪ್ರತಿ 6 ತಿಂಗಳಿಗೆ ಖರ್ಚು ಕಳೆದು 1-2 ಲಕ್ಷ ಲಾಭ ಸಿಗುತ್ತೆ. ಆಮೇಲೆ ಆಕಳುಗಳಿವೆ 2, ಅವುಗಳು ಪ್ರತಿ ವಾರಕ್ಕೂ ಒಂದ್ಸಲ 3,000 ದಿಂದ 6,000 ವರೆಗೆ ಹಾಲಿನ ಉತ್ಪಾದನೆ ಕೂಡ ಇದೆ. ಸಗಣಿಯಿಂದ ನಾನು ಗೊಬ್ಬರ ಗ್ಯಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಕೂಡ ಗೊಬ್ಬರ ಗ್ಯಾಸ್ನ ಉಪಯೋಗ ಮಾಡ್ತಾ ಇದ್ದೀನಿ. ಇನ್ನು ಗಾಣಕ್ಕೆ ಮುಂದೆ ಅದೇ ಗ್ಯಾಸ್ದಿಂದ ಇಂಜಿನ್ ಸ್ಟಾರ್ಟ್ ಮಾಡಿ, ಜನರೇಟರ್ ಸ್ಟಾರ್ಟ್ ಮಾಡಿ ನನ್ನ ಕಬ್ಬಿನ ಒಂದು ಯೂನಿಟ್ ಅನ್ನು ಕೂಡ ಅದ್ರ ಮೇಲೆ ಸ್ಟಾರ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಡೀಸೆಲ್, ಪೆಟ್ರೋಲ್ ಇವುಗಳ ಕೊರತೆ ಖಂಡಿತ ಆಗೇ ಆಗುತ್ತೆ. ಅದಕ್ಕಾಗಿ ನಾವು ಈಗಿಂದಲೇ ಅದಕ್ಕೆ ಒಂದು ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ವಿ. ಪ್ರತಿಯೊಬ್ಬ ರೈತರು ಕೂಡ ಸ್ವಾವಲಂಬಿ ಆಗಬೇಕಾದ್ರೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಮಾಡಿಕೊಳ್ಳಬೇಕು, ಕಚ್ಚಾ ವಸ್ತುಗಳನ್ನು ಪಕ್ಕಾ ಮಾಡಿಕೊಳ್ಳಬೇಕು, ಆಮೇಲೆ ಮಧ್ಯವರ್ತಿಗಳನ್ನ ಕಾಟ ಇಲ್ಲದೆ ವ್ಯಾಪಾರ ಮಾಡಬೇಕು. ಅಂದಾಗ ಮಾತ್ರ ಒಬ್ಬ ರೈತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಸರ್. ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಏನೇನ್ ಮಾಡ್ಕೊಂಡಿದ್ದೀರಾ? ಸಾವಯವ ವ್ಯವಸ್ಥೆಗೆ ಮೊಟ್ಟ ಮೊದಲು ನಮಗೆ ಗೊಬ್ಬರ ಗ್ಯಾಸ್ ಬೇಕು ಸರ್. ಆಮೇಲೆ ದನಗಳು, ಕುರಿ, ಆಡು, ಮೇಕೆ, ಕೋಳಿ ಬೇಕು. ಅದ್ರ ಜೊತೆ ಜೊತೆಗೆ ಒಂದು ಬಯೋಡೈಜೆಸ್ಟರ್ ಖಂಡಿತ ಬೇಕು ಸರ್. ಬಯೋಡೈಜೆಸ್ಟರ್ ಇರಲಾರ್ದೆ ಆಗುದೇ ಇಲ್ಲ. ಯಾಕಂದ್ರೆ ಇವುಗಳೆಲ್ಲ ಒಂದು ಎತ್ತರದಲ್ಲಿ ನಾವು ಪ್ಲಾಟ್ಫಾರ್ಮ್ ಮಾಡಿ ಅದರಿಂದ ಬರುವಂತಹ ನೀರು, ಆಮೇಲೆ ಮೂತ್ರಿ, ಇವುಗಳೆಲ್ಲ ಬಯೋಡೈಜೆಸ್ಟ್ಗೆ ಬರಬೇಕು. ಆ ಬಯೋಡೈಜೆಸ್ಟ್ಗೆ ಒಂದು ಮೋಟರ್ ಕೂಡಿಸಿ ಅದರಿಂದ ಇಡೀ ಹೊಲಗಳಿಗೆ ನಾನು 12 ತಿಂಗಳ ಪ್ರತಿ ವಾರಕ್ಕೊಂದ್ಸಲ ನಾನು ಕಳಿಸ್ತಾ ಇದ್ದೀನಿ. ಹೀಗಾಗಿ ನನಗೆ ಬ್ಯಾಸಿಗೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಎತ್ತಿ ಹಾಕುವುದಾಗಲಿ ಅಥವಾ ಇನ್ನಿತರ ತೊಂದರೆಗಳಿಲ್ಲ. ಆ ಬಯೋಡೈಜೆಸ್ಟರ್ ಸುತ್ತಮುತ್ತ ನಾನು ಸುಮಾರು ಡಬ್ಬಗಳನ್ನಿಟ್ಟು ಅವುಗಳಲ್ಲಿ ಗೋಕಪ್ಪ ಮತ್ತು ಜೀವಾಮೃತ, ದಶಪರ್ಣಿ, ಆಮೇಲೆ ಇನ್ನಿತರ ಎಲ್ಲ ಸಾವಯವ ಪದಾರ್ಥಗಳನ್ನ ಆ ಡ್ರಮ್ಗಳಲ್ಲಿ ಅವುಗಳಿಗೆ ಒಂದು ನಲ್ಲಿ ಕೂಡಿಸಿ ಆ ನಲ್ಲಿಗಳನ್ನ ಪ್ರತಿ ರವಿವಾರಕ್ಕೊಂದ್ಸಲ ಆ ನಲ್ಲಿಗಳಿಂದ ಎಲ್ಲ ಆ ಹೊಂಡಕ್ಕೆ ಹೋಗುವಂತೆ ಮಾಡಿ ಆ ಹೊಂಡದ ಒಟ್ಟು ನೀರನ್ನ ನಾನು ಬೆಳೆಗಳಿಗೆ ಬಿಡ್ತಾ ಇದ್ದೀನಿ. ಹೀಗಾಗಿ ನನ್ನ ಹೊಲನು ಕೂಡ ಚೆನ್ನಾಗಿದೆ, ಗೊಬ್ಬರ ಖರ್ಚು ಕೂಡ ನನಗೆ ಏನು ಒಂದಿಷ್ಟು ಇಲ್ಲ, ಆಮೇಲೆ ಈ ರಾಸಾಯನಿಕಗಳನ್ನ ಬಳಸದೇ ಇರುವುದರಿಂದ ಭೂಮಿ ಕೂಡ ಚೆನ್ನಾಗಿದೆ, ಆಮೇಲೆ ರೋಗಗಳು ಕೂಡ ಬೆಳೆಗೆ ಬಹಳಷ್ಟು ಕಡಿಮೆ ಆಗಿವೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಇಳುವರಿ ಹೇಗೆ? ಇಳುವರಿ ಈಗಾಗಲೇ ನಾವು ಒಂದು ಎಕರೆಗೆ ಸುಮಾರು 45-55 ಟನ್ ಸಿಗ್ತಾ ಇದೆ ಕಬ್ಬು. ಇಲ್ಲಿ ನಾವು ಖರ್ಚು ಮಾಡ್ತಾ ಇಲ್ಲ, ಅದಕ್ಕಾಗಿ ಇದು ನನಗೆ ಲಾಭದಾಯಕ ಅನಿಸಿದೆ. ಯಾಕಂದ್ರೆ ರಾಸಾಯನಿಕ ಹೋದಾಗ ನಾವು ಸುಮಾರು 20,000-30,000 ರಾಸಾಯನಿಕ ಗೊಬ್ಬರ ಖರ್ಚು, ಅದಕ್ಕಾಗಿ ಒಂದು 10 ಟನ್ ಇಳುವರಿ ಕಡಿಮೆ ಸಿಕ್ಕರೂ ಕೂಡ ಇದು ಲಾಭ ಅಂತ ನನಗೆ ಅನಿಸಿದೆ. ಮತ್ತೆ ಈ ಒಂದು ಕಬ್ಬಿನ ಹಾಲು ಅಥವಾ ಬೆಲ್ಲದ ರುಚಿ ಬೇರೆ ಇದೆ ಸರ್. ಕಬ್ಬಿನ ಹಾಲನ್ನು ನಾನು 30 ರೂಪಾಯಿ ಲೀಟರ್ ಇಲ್ಲಿ ಮಾರ್ತಾ ಇದ್ದೀನಿ. ಅದು ಅಷ್ಟು ಒಂದು ರುಚಿಯಾಗಿರುವುದರಿಂದ ಮತ್ತೆ ಮತ್ತೆ ನಮ್ಮ ಗ್ರಾಹಕರು ಅದನ್ನ ಕೇಳ್ತಾ ಇದ್ದಾರೆ. ಬೆಲ್ಲ ಕೂಡ ನನ್ನ ಮಾರ್ಕೆಟ್ನಲ್ಲಿ ಬಹಳಷ್ಟು ಈಗ ಬೇಡಿಕೆ ಇದೆ. ಅದ್ರ ಜೊತೆ ಜೊತೆಗೆ ಔಷಧಿ ರೂಪದಲ್ಲಿ ನಾವು ಇವತ್ತು ಆಹಾರ ಧಾನ್ಯಗಳನ್ನ ಉಳ್ಳಾಗಡ್ಡಿನೂ ಕೂಡ ನಾವು ಆರ್ಗ್ಯಾನಿಕ್ ನಲ್ಲಿ ಮಾಡ್ತಾ ಇದೀವಿ, ಅದಕ್ಕೂ ಕೂಡ ತುಂಬಾ ಬೇಡಿಕೆ ಇದೆ. ಹೀಗಾಗಿ ಒಂದು ಸಾವಯವ ಪದಾರ್ಥಗಳು ಈಗಿನ ಒಂದು ಆರೋಗ್ಯಕ್ಕೆ ಅವಶ್ಯಕತೆ ಇವೆ. ಇದಕ್ಕಾಗಿ ಒಂದು ಶುಗರ್, ಬಿಪಿ ಇನ್ನಿತರ ಮನುಷ್ಯನಿಗೆ ಬರುವಂತಹ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ನಮಗೆ ಸಾವಯವದ ಕೃಷಿ ಇವತ್ತು ತುಂಬಾ ಅಗತ್ಯತೆ ಇದೆ ಸರ್. ಈಗ ಉಳ್ಳಾಗಡ್ಡೆನೂ ಬೆಳೀತಿದ್ದೀರಿ, ಅದು ಬೀಜನೂ ಮಾಡ್ತಿದ್ದೀರಿ, ಇದೆಲ್ಲ ಇಳುವರಿ ಹೇಗೆ ಬರ್ತದೆ? ಸುಮಾರು ನಮಗೆ ಒಂದು ಎಕರೆಗೆ 40 ಟನ್ ಸಿಗುತ್ತೆ. ನಾವು 2,000 ಮಾರ್ತಾ ಇದೀವಿ ಈಗ ಸಾಧಾರಣದ್ದು. ನಮ್ದು 2,500 ಹೋಗುತ್ತೆ ಸರ್, ಯಾಕಂತಂದ್ರೆ ನಮ್ದು ಸಾವಯವ ಇರುವುದರಿಂದ. ಹೀಗಾಗಿ ಅದು ಬೀಜ ಕೂಡ ಒಂದು 60,000-70,000 ಮಾರ್ತಾ ಇದೀವಿ. ಒಂದು ಎಕರೆಗೆ ಕನಿಷ್ಠ ಅಂದ್ರೆ 3 ಲಕ್ಷ ನಮ್ಗೆ ಉಳ್ಳಾಗಡ್ಡಿಂದ ಸಿಗುತ್ತೆ ಸರ್. ಆಮೇಲೆ ನಾವು ಕಬ್ಬನ್ನು ಒಂದು ವರ್ಷದಲ್ಲಿ 200 ದಿವಸಗಳನ್ನು ಕೆಲಸ ಮಾಡ್ತಾ ಇದೀವಿ. 200 ಟನ್ ನಾವು ಕಬ್ಬನ್ನು ಕೃಷಿ ಮಾಡಿದಾಗ ನಮಗೆ 200 ಕ್ವಿಂಟಲ್ ನಮಗೆ ಬೆಲ್ಲ ಸಿಗುತ್ತೆ. ಇದರಿಂದ ಒಂದು ಕ್ವಿಂಟಲ್ಗೆ 6,000 ಲೆಕ್ಕ ಹಾಕಿದಾಗ ಕೂಡ 200 ಟನ್ಗೆ ವರ್ಷಕ್ಕೆ 12 ಲಕ್ಷ ನಮಗೆ ಆದಾಯ ಇದೆ. ಉಳ್ಳಾಗಡ್ಡೆಯಿಂದ 3 ಲಕ್ಷ, ಆಮೇಲೆ ಪ್ರಾಣಿ ಪಕ್ಷಿಗಳಿಂದ ಒಂದು 2 ಲಕ್ಷ, ಸುಮಾರು ಈ ರೀತಿಯಾಗಿ ನಾನು ಒಂದು 14 ಲಕ್ಷ ಒಂದು ವಾರ್ಷಿಕವಾಗಿ ಆದಾಯವನ್ನು ಮತ್ತು ಖರ್ಚಿಲ್ಲದೆ ಮಾಡ್ತಾ ಇದ್ದೀನಿ. ಮತ್ತೆ ಇದು ತರಬೇತಿ ಕೇಂದ್ರ ತೆರೆದ್ರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ. ನಮ್ಮಲ್ಲಿ ತರಬೇತಿ ಪಡೆದಂತ ರೈತರು ಮತ್ತು ಬೇರೆ ರೈತರಿಗೆ ಅವರು ಕೂಡ ತರಬೇತಿ ನೀಡಲಿ, ಅಥವಾ ಇಲ್ಲಿ ಧರ್ಮಸ್ಥಳ ಸಂಘದಿಂದ ಆತ್ಮ ಯೋಜನೆಯಿಂದ ಮಹಿಳೆಯರು ನಮಗೆ ತರಬೇತಿ ಈ ತೋಟಕ್ಕೆ ಬರ್ತಾ ಇದ್ದಾರೆ. ಸುಮಾರು ವರ್ಷಕ್ಕೂ ಒಂದು 1,000-1,500 ಜನ ನಮ್ಮ ತೋಟಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆಮೇಲೆ ನಾನು ಬಹಳಷ್ಟು ಸರಳ ಜೀವನವನ್ನು ಮಾಡ್ತಾ ಇದ್ದೀನಿ, ಯಾವುದೋ ದುಬಾರಿಯನ್ನು ಮಾಡಿಕೊಂಡಿಲ್ಲ. ಆಮೇಲೆ PMFM ಒಂದು ಸಾಲ ಬಿಟ್ಟರೆ ಇನ್ನೊಂದು ಸಾಲ ನಂದು ಎಲ್ಲೂ ಏನು ಒಂದು ಪೈಸಾದಷ್ಟು ಇಲ್ಲ. ಹೀಗಾಗಿ ನನಗೆ ಒಂದು ನೆಮ್ಮದಿ ಜೀವನ ಇದು ಕೃಷಿಯಲ್ಲಿ ಸಿಕ್ಕಿದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಅನ್ಸತ್ ಸರ್. ಈಗ ಇದ್ರ ಜೊತೆಗೆ ಆಕಳಿದೆ, ಕುರಿಗಳಿದೆ, ಇವೆಲ್ಲ ಎಷ್ಟಿದೆ ಸರ್? 2 ಕರು, 2 ದೊಡ್ಡ ಆಕಳುಗಳಿವೆ. ಸುಮಾರು ದಿವಸಕ್ಕೆ ನಾವು ಒಂದು 20 ಲೀಟರ್ ಹಾಲನ್ನ ನಾನು ಇಲ್ಲೇ ನಮ್ದೇ ಆದಂತಹ ಒಂದು ಡೈರಿ ಫಾರ್ಮ್ ನಾವೇ ರೆಡಿ ಮಾಡಿದೀವಿ ಸುಮಾರು ಎಲ್ಲಾ ರೈತರು ಸೇರಿ. ಆಮೇಲೆ ನಮ್ಗೆ ಇಲ್ಲೇ ಒಬ್ಬರಿಗೆ ಕೆಲಸ ಕೊಟ್ಟಿದೀವಿ ಹಾಲನ್ನ ಅವ್ರು ಕಲೆಕ್ಟ್ ಮಾಡ್ಲಿಕ್ಕೆ, ಅವರಿಗೂ ಕೂಡ ಒಂದು ಉದ್ಯೋಗ ಆಗಿದೆ. ಅದ್ರ ಜೊತೆ ಜೊತೆಗೆ 10 ಟಗರುಗಳನ್ನ ಸುಮಾರು 8,000 ಕೊಟ್ಟು 80,000 ನಾವು ಹಾಕಿರ್ತೀವಿ. 80,000 ಅವುಗಳಿಗೆ ಒಂದು 6 ತಿಂಗಳಿಗೆ ಮೇವು ಖರ್ಚಾಗ 1,60,000 ಖರ್ಚಾಗಿರುತ್ತೆ ಸರ್. ನನಗೆ 30,000 ಒಂದು ಸುಮಾರು 3 ಲಕ್ಷ ತನಕ ಅದು ವ್ಯಾಪಾರ ಆದರೂ ಕೂಡ ನನಗೆ 2,20,000 ಅದು ಆದಾಯ ಇದೆ ಸರ್. ಆಮೇಲೆ ಕೋಳಿಗಳು ಕೂಡ ಒಂದು 10-12 ಕೋಳಿಗಳು ಇರ್ತವೆ. ಹೀಗಾಗಿ ನಮಗೆ ಉನ್ನಿ ಅದು ಇದು ಪ್ರಾಣಿಗಳಿಗೆ ಅವೆಲ್ಲ ಸಣ್ಣ ಸಣ್ಣ ಜೀವಿಗಳನ್ನ ತಿಂದು ಬದುಕುವುದರಿಂದ ಇಲ್ಲಿ ರಾಸಾಯನಿಕ ಯಾವ ಔಷಧಿಗಳನ್ನು ಕೂಡ ನಾವು ಪ್ರಾಣಿ ಪಕ್ಷಿಗಳಿಗೆ ಅದು ಸ್ಪ್ರೇ ಮಾಡೋದಿಲ್ಲ. ಎಲ್ಲೆಲ್ಲಿ ಖರ್ಚುಗಳನ್ನು ಉಳಿಸಬೇಕು ಅವುಗಳನ್ನು ದಾರಿಯನ್ನು ಕಂಡುಕೊಂಡು ಪ್ರತಿಯೊಂದು ವಿಚಾರವನ್ನ ಕುಟುಂಬದವರು ಚರ್ಚಿಸಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದೀವಿ. ಊಟನ ಕೂಡ್ಕೊಂಡು ಮಾಡ್ತಾ ಇದೀವಿ, ಕೆಲಸನ ಹಂಚಿಕೊಂಡು ಮಾಡ್ತಾ ಇದೀವಿ. ಪ್ರತಿ ಕುಟುಂಬಗಳು ಇವತ್ತು ಈ ರೀತಿಯಾಗಿ ತಮ್ಮ ತಮ್ಮ ಕೆಲಸಗಳನ್ನು ನಿಭಾಯಿಸಿದರೆ ಕುಟುಂಬದ ನೆಮ್ಮದಿ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಈಗ ಸಾವಯವ ಬೆಲ್ಲ ತಯಾರು ಮಾಡ್ತಿದ್ದೀರಿ, ಎಷ್ಟು ಮಾಡ್ತೀರಾ, ಹೇಗೆ ಅದನ್ನೆಲ್ಲ ಮಾಡ್ತೀರಾ? ಅದು ಬಹಳಷ್ಟು ಸರಳ ಕ್ರಮವನ್ನ ನಾನು ಅನುಸರಿಸಿಕೊಂಡು ಬಂದಿದ್ದೀನಿ. ನನ್ನ ಒಂದು ಯೂನಿಟ್ ಕೂಡ ಬಹಳ ವಿಶೇಷವಾಗಿದೆ. ಕೇವಲ 2 ಜನರಿಂದ ಮಾತ್ರ ನಡೆಯುವಂತಹ ಒಂದು ಪ್ರಕ್ರಿಯೆ ಇದೆ ಸರ್. 1,000 ಕೆಜಿಯನ್ನು ಟೇಲರ್ ತಂದು ಹಾಗೆ ನಿಲ್ಲಿಸಿಬಿಡ್ತೀವಿ. ಮರುದಿವಸ ಮುಂಜಾನೆ ಅಲ್ಲಿ ಒಬ್ಬರು ಕಬ್ಬನ್ನ ಕ್ರಶ್ ಮಾಡೋದು, ಇನ್ನೊಬ್ರು ಹಿಪ್ಪೆಯನ್ನ ಒಣಕ್ಲಿಕ್ಕೆ ಹಾಕೋದು, 1 ತಾಸಾಗುತ್ತೆ ಸರ್ ಆ ಪ್ರಕ್ರಿಯೆ. ಆ ನಂತರ ಬಂದಿರುವಂತಹ ಕ್ರಶಿಂಗ್ದ ಹಾಲನ್ನ ನನ್ನ ಒಂದು 9-4.5 ಅಳತೆ ಒಂದು ಗಂಗಾಳಿದೆ, ಅದರಲ್ಲಿ ಸುಮಾರು 400-450 ಲೀಟರ್ ಹಾಲನ್ನು ಬಿಟ್ಟುಕೊತೀನಿ. ಅದು ಒಂದು 2.5 ತಾಸು ನಾನು ನನ್ನ ಒಂದು ಈ ಕಬ್ಬಿನ ಹಿಪ್ಪಿಯಿಂದನ ಕುದಿಸ್ತಾ ಇರ್ತೀವಿ. ಅವರು ಕೃಷಿ ಮಾಡಿದಂತ 2 ಜನರು 1 ತಾಸು ಕೃಷಿ ಆದ ನಂತರ ಅವರು ಖಾಲಿ ಆದ ತಕ್ಷಣ ಅವರೇ ಈ ಒಂದು ಗಂಗಾಳಕ್ಕೊಬ್ರು ತಿಪ್ಪೆನ ಒಲೆ ಉರಿಸ್ತಾರೆ, ಇನ್ನೊಬ್ರು ಒಳಗಿನ ಮಳ್ಳಿನ ತೆಗಿತಾರೆ. ಅದು ಎರಡೂವರೆ ತಾಸದ ಒಂದು ಕೆಲಸ. ಆಗ ಅದು ಟೋಟಲಿ ಸುಮಾರು ಮೂರುವರಿಂದ ನಾಲ್ಕು ತಾಸಿನಲ್ಲಿ, ಆಮೇಲೆ ನಮ್ಮ ಶ್ರೀಮತಿ, ನಾನು, ನನ್ನ ಸೊಸೆ ಹಾಗೂ ನನ್ನ ಮಗ ನಾಲ್ಕು ಜನ ಸೇರಿ ಒಂದು 100 ಕೆಜಿ ಬೆಲ್ಲನ, ಪ್ರತಿಯೊಬ್ಬರು 25 ಕೆಜಿ ಅಂತೆ ಒಂದೊಂದು ಕೆಜಿಯನ್ನು ಬೆಲ್ಲನ ತುಂಬಿಡ್ತಾ ಇದ್ದೀವಿ. ಮುಂದೊಂದು 10 ನಿಮಿಷ ನಂತರ ಅದನ್ನ ಸ್ವಲ್ಪ ಆರಿದ ನಂತರ ಮತ್ತೆ ಅದನ್ನ ಪ್ಯಾಕಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡ್ತಾ ಇದೀವಿ ಸರ್. ಆಮೇಲೆ ಪ್ರತಿದಿನ 25 ಕೆಜಿ, 30 ಕೆಜಿ, 40 ಕೆಜಿ, ಸುಮಾರು ಒಂದೊಂದು ದಿವಸ 60-70 ಕೆಜಿ ಕೂಡ ಹೋಗುತ್ತೆ ಸರ್. ಜಮಖಂಡಿ, ಆಮೇಲೆ ಬಾಗಲಕೋಟು, ಆಮೇಲೆ ಅಫ್ಜಲ್ಪುರ್, ಆಮೇಲೆ ರಾಯಬಾಗು, ಬೆಂಗಳೂರು, ಈ ರೀತಿ ಬೇರೆ ಬೇರೆ ಕಡೆ ನಮ್ಮ ಗ್ರಾಹಕರಿದ್ದಾರೆ. ಅದ್ರ ಜೊತೆಗೆ ಸುಮಾರು ಜಮಖಂಡಿಯಲ್ಲಿ ಒಂದು 10 ಜನ ಆಯುರ್ವೇದಿಕ ಡಾಕ್ಟರ್ಗಳಿದ್ದಾರೆ. ಅವರು ತಮ್ಮ ಒಂದು ರೋಗಿಗಳಿಗೂ ಕೂಡ ಈ ಒಂದು ಬೆಲ್ಲನ ಉಪಯೋಗ ಮಾಡ್ತಾ ಇದ್ದಾರೆ. ಸುಮಾರು 1 ವರ್ಷದಿಂದ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ, ಇನ್ನಿತರ ಕಾಯಿಲೆ ಅವರಿಗೆ ಒಂದು ಔಷಧಿಯಾಗಿ ಕೂಡ ನನ್ನ ಒಂದು ಬೆಲ್ಲ ಇವತ್ತು ಮಾರಾಟ ಆಗ್ತಾ ಇದೆ. ಅವರಿಗೆ ಆರಾಮಾದದ್ದು ನನಗೂ ಕೂಡ ಒಂದು ಖುಷಿಯನ್ನು ನೀಡಿದೆ ಸರ್. ಈ ಬೆಲ್ಲ ಏನ್ ಮಾರಾಟ ಮಾಡ್ತೀರಾ, ಅದ್ರ ಜೊತೆಗೆ ಎಣ್ಣೆ ಬೇರೆ ತೆಗಿತೀರಾ? ಇದೆಲ್ಲ ಹೇಗೆ ಏನ್ ಮಾಡ್ತೀರಿ? ನಾನು ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಶೇಂಗಾ ಬೆಳೆದಿದ್ದೆ. ಅದು ಸುಮಾರು 12 ಕ್ವಿಂಟಲ್ ಶೇಂಗಾ ಬಂದಿತ್ತು. ಅದು ಕೂಡ ನಾನು ಎಣ್ಣೆ ತೆಗೆದು ನನ್ನ ಮನೆಗೂ ಕೂಡ ಉಪಯೋಗ ಮಾಡಿ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯದಷ್ಟು ಒಂದು 330 ರೂಪಾಯಿ ಕೆಜಿ ಎಣ್ಣೆಯನ್ನ ಮಾರಾಟ ಮಾಡ್ತಾ ಇದ್ದೀನಿ. ಅದು ಕೂಡ ನನಗೆ ಅನುಕೂಲ ಆಗಿದೆ. ಆಮೇಲೆ ಕುಟುಂಬದವರೆಲ್ಲರೂ ಒಂದು ಪ್ರೀತಿ ವಿಶ್ವಾಸ, ಆಮೇಲೆ ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕುಟುಂಬ ನಿರ್ವಹಣೆಯಲ್ಲಿ ಚರ್ಚೆ ಮತ್ತು ಎಲ್ಲರೂ ಸೇರಿ ಮಾಡೋದು ಬಹಳಷ್ಟು ಒಳ್ಳೆಯದು. ಆಮೇಲೆ ಯಾರಿಗೂ ಅವರ ಆಸಕ್ತಿಯನ್ನ ಹುಡುಕಿ ನಾವು ಅವರಿಗೆ ಕೆಲಸನ ಕೊಡಬೇಕು. ಕುಟುಂಬದವರ ಆಸಕ್ತಿಯನ್ನ ಮೊದಲು ನಾವು ಗುರುತಿಸಿಕೊಳ್ಬೇಕು. ಯಾವ್ದ್ರಲ್ಲಿ ಇವರ ಆಸಕ್ತಿ ಇದೆ, ಏನು ಮಾಡಬಹುದು, ನನ್ನ ಕುಟುಂಬಕ್ಕೆ ಇದು ಯಾವ ಉದ್ಯೋಗ ಹೊಂದಬಹುದು, ಯಾವ್ದನ್ನು ಮಾಡಿದರೆ ನನ್ನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಅನ್ನುವ ಮೂಲ ಪ್ರಶ್ನೆಗಳನ್ನು ನಾವೇ ಹಾಕಿಕೊಂಡು ಅದೇ ರೀತಿಯಲ್ಲಿ ನಾವು ಮುಂದುವರೆದಾಗ ಮಾತ್ರ ಒಂದು ಕೃಷಿ ಕುಟುಂಬ ಸಂತೋಷದಾಯಕ ಕುಟುಂಬ ಆಗಲಿಕ್ಕೆ ಸಾಧ್ಯತೆ ಇದೆ ಸರ್. ಈಗ ಇದ್ರ ಜೊತೆಗೆ ಮೀನುಗಾರಿಕೆನೂ ಮಾಡ್ತಿದ್ರೆ ನೀವು? ಈ ಮೀನುಗಾರಿಕೆ ಯೋಜನೆ ಯಾವೊಂದು ಯೋಜನೆ ಅಡಿ ಶುರು ಮಾಡಿದ್ರಿ? ಸರ್, ಇದು ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆ ಸರ್. ಇದು PMSSY ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿ, ಇದರಲ್ಲಿ ಒಂದು ಬಯೋಬ್ಲಾಕ್ ಅಂತೇಳಿ ನನಗೆ ಬಿಜಾಪುರದ ಬುತ್ನಾಳ್ಕೆರೆಯಲ್ಲಿ ಒಂದು ದಿನದ ತರಬೇತಿಯನ್ನು ನೀಡಿದೆ ಸರ್. ನಾನು ಮೀನುಗಾರಿಕೆಯಲ್ಲಿ ಅರ್ಜಿ ಹಾಕಿಕೊಂಡಾಗ ಇಡೀ ಜಿಲ್ಲೆಗೆ ನನ್ನನ್ನು ಸೆಲೆಕ್ಟ್ ಮಾಡಿದೆ ಸರ್. ಮಾಡಿದಾಗ ಅವರು ಈ ಒಂದು ಯೋಜನೆಯಲ್ಲಿ ನನಗೆ 7 ಲಕ್ಷದ ಇದು ಒಂದು ಯೋಜನೆ, ಇದರಲ್ಲಿ 350,000 ನನಗೆ ಸಬ್ಸಿಡಿ ಸಿಕ್ಕಿದೆ ಸರ್. ಈಗಾಗಲೇ ನನಗೂ 7 ಹೊಂಡಗಳನ್ನ ಕೊಟ್ಟಿದ್ದಾರೆ ಅವರು. ಆದರೆ ಪ್ರತಿ ಹೊಂಡದಲ್ಲಿ 1,000 ಮರಿಯಂತೆ ನಾನು 7,000 ಮರಿಯನ್ನ ಸಾಕಿದ್ದೆ. ಅದರಲ್ಲಿ ಸ್ವಲ್ಪ ಮಾರ್ಟಿಲಿಟಿ ಬಂದು ಸುಮಾರು 5,000 ಮರಿಗಳು ನನಗೆ 500-600 ಗ್ರಾಂ ಸಿಕ್ಕಿದೆ. ಅದು ಕೂಡ 90 ರೂಪಾಯಿ ಕೆಜಿಯಿಂದ 110 ರೂಪಾಯಿ ಕೆಜಿವರೆಗೆ ಲೋಕಲ್ದಲ್ಲಿ ಮಾರಾಟ ಆಗಿದೆ. ಅದರಿಂದ ಕೂಡ ನನಗೆ 1,20,000 130 ರವರೆಗೆ ನನಗೆ ಆದಾಯ ಸಿಕ್ಕಿದೆ ಸರ್. ಈ ರೀತಿಯಾಗಿ ಎಲ್ಲಾ ಉದ್ಯೋಗಗಳು ನನಗೆ ಆದಾಯನ ತರುವಂತವೇ ಆಗಿವೆ. ಮತ್ತೆ ಇದ್ರ ಜೊತೆಗೆ ನನ್ನ ಒಂದು ಕುಟುಂಬ ವ್ಯವಸ್ಥೆ ಬಹಳಷ್ಟು ಸರಳ, ಅತಿ ಸರಳವಾದಂತಹ ಜೀವನವನ್ನ ನಾನು ಮಾಡ್ತಾ ಇದ್ದೀನಿ. ಈ ಕೃಷಿ ಚಟುವಟಿಕೆ ಜೊತೆಗೆ ಮೀನುಗಾರಿಕೆನೂ ಮಾಡ್ತಾ ಇದ್ದೀರಾ, ಇದರಿಂದ ಆದಾಯ ಹೇಗಿದೆ? ಆದಾಯ ತುಂಬಾ ಉತ್ತಮವಾಗಿದೆ ಸರ್. ಇದು ಯಾಕಂತಂದ್ರೆ ಈಗ ಕೇವಲ ಚಿಕನ್ ಮಟನ್ ಜೊತೆಗೆ ಮೀನು ಕೂಡ ಒಂದು ಒಳ್ಳೆಯ ಆಹಾರ, ಮತ್ತು ಇದು ಹೃದಯ ರೋಗ, ಲಿವರ್, ಕಿಡ್ನಿ ಇವುಗಳಿಗೆಲ್ಲ ಒಂದು ಔಷಧಿ ರೂಪವಾಗಿ ಇವತ್ತು ಆಹಾರ ಎಲ್ಲ ಕಡೆ ಮಾರಾಟ ಆಗ್ತಾ ಇದೆ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಮಾತ್ರ ಮೀನು ಸಿಗುತ್ತೆ, ಬೇಸಿಗೆಯಲ್ಲಿ ನದಿಯಲ್ಲಿ ನೀರು ಕೂಡ ಇರುವುದಿಲ್ಲ, ಆಗ ಮೀನು ಸಿಗುವುದಿಲ್ಲ. ಹಾಗೂ ಕೂಡ ಈ 12 ತಿಂಗಳು ನಾವು ಮೀನು ಮಾರಾಟ ಮಾಡಬಹುದು. ಹೀಗಾಗಿ ರೈತರಿಗೆ ಬಹಳ ಮೂಲಗಳಿಂದ ಆದಾಯ ಬರ್ತಾ ಇರಬೇಕು ಸರ್. ಹೀಗಾಗಿ ಅವನ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದು ಸಮಗ್ರ ಕೃಷಿ ಪದ್ಧತಿ ಸರ್ಕಾರ ಘೋಷಿಸುವುದು ತುಂಬಾ ಸ್ವಾಗತಾರ, ಮತ್ತು ಕೃಷಿ ಇಲಾಖೆಗಳು ನಾವು ನೀಡ್ತಾ ಇರುವಂತಹ ತರಬೇತಿಗಳನ್ನ ಬಹಳ ಮನಮುಟ್ಟಾಗಿ ನಾವು ಅದನ್ನು ಸ್ವೀಕರಿಸಿ ತರಬೇತಿಯಲ್ಲಿ ಇನ್ವಾಲ್ವ್ ಆಗಿ ಅವುಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡಾಗ ಒಬ್ಬ ಕೃಷಿಕ 100ಕ್ಕೆ 100ರಷ್ಟು ಅಭಿವೃದ್ಧಿ ಆಗಲು ಸಾಧ್ಯ ಇದೆ ಅಂತ ನಾನು ಬಹಳ ಧೈರ್ಯದಿಂದ ಹೇಳಿಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಈ ಮೀನುಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಸಾವಳಗಿಯ ಪ್ರತಿ ಶನಿವಾರಕ್ಕೊಂದ್ಸಲ ಸಂತೆ ಆಗುತ್ತೆ ಸರ್. ಪ್ರತಿ ವಾರಕ್ಕೂ ನನಗೆ 3-4 ಕ್ವಿಂಟಲ್ ತನಕನೂ ಪ್ರತಿ ಶನಿವಾರ ಇಲ್ಲಿ ಮಾರಾಟ ಆಗ್ತದೆ. ಡೈಲಿ ಕೂಡ ಒಂದು 40-50 ಕೆಜಿ ಪ್ರತಿದಿನ ಕೂಡ ಮಾರಾಟ ಆಗುತ್ತೆ. ಇಲ್ಲಿ ಹೆಣ್ಮಕ್ಳೇ ಮಾರಾಟ ಮಾಡೋದ್ರಿಂದ ನಮ್ಮಲ್ಲಿ ಲೋಕಲ್ದಲ್ಲಿ ಅವರೇ ಬಂದು ಮೀನನ್ನು ಹಿಡ್ಕೊಂಡು ಹೋಗ್ತಾರೆ. ನನಗೆ 90-100 ರೂಪಾಯಿ ಕೆಜಿ ಅಂತೆ ಇಲ್ಲಿ ಸ್ಥಳದಲ್ಲಿ ನನಗೆ ಅವರು ಹಣ ಕೊಟ್ಟು ತಗೊಂಡೋಗಿ ಅವರಿಗೆ ಕೂಡ ಒಂದಿಬ್ಬರು ಜನರಿಗೆ ನಾನು ಉದ್ಯೋಗ ಕೊಟ್ಟಂತಾಗಿದೆ ಸರ್. ಈಗ ಶೇಖರ್ ಅವರ ನೀವೊಂದು ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ರೈತರಿಗೆ ತರಬೇತಿ ಕೊಡ್ತಾ ಇದ್ದೀರಾ, ಈಗ ನಮ್ಮ ರೈತ ಬಾಂಧವರಿಗೆ ಅದರಿಂದ ಎಷ್ಟು ಪ್ರಯೋಜನ ಆಗಿದೆ? ಈ ತರಬೇತಿ ತುಂಬಾ ಪ್ರಯೋಜನ ಆಗಿದೆ ಸರ್. ಈಗ ಇದು ರಾಸಾಯನಿಕ ಗೊಬ್ಬರಗಳನ್ನ ಸಾಕಷ್ಟು ಖರ್ಚು ಮಾಡೋದನ್ನ ತಪ್ಪಿಸಿದೆ ಸರ್. ಈಗ ನಾವು ದಶಪರ್ಣಿ ಬಳಸ್ತಾ ಇದೀವಿ, ಗೋಕ್ರಮ ಬಳಸ್ತಾ ಇದೀವಿ, ಆಮೇಲೆ ಎರೆಜಲ, ಎರೆಹುಳು ಗೊಬ್ಬರ ಇವುಗಳನ್ನ ಹೆಂಗ್ ತಯಾರು ಮಾಡಬೇಕು ಮತ್ತು ಬೆಳಿಗ್ಗೆ ಯಾವ ರೀತಿ ಕೊಡಬೇಕು. ನಾವು ಕೊಟ್ಟಿಗೆ ಗೊಬ್ಬರನ ಬೇಸಿಗೆಯಲ್ಲಿ ಮಾತ್ರ ಬೆಳೆ ಕೊಡ್ತಾ ಇದ್ವಿ, ಮಳೆಗಾಲದಲ್ಲಿ ಕೊಡಕ್ ಆಗೋದಿಲ್ಲ. ಬೆಳೆಯಲ್ಲಿ ಒಳಗಡೆ ಇದ್ದಾಗ ಬೆಳೆಗಳಲ್ಲಿ ಒಳಗೂ ಹೋಗಕ್ ಆಗೋದಿಲ್ಲ. ಆ ಟೈಮ್ದಲ್ಲಿ ದ್ರವ ರೂಪದಲ್ಲಿ ನಾವು ಬಯೋಡಸ್ಟ್ ಮೂಲಕ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮೇನ್ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ತರಬೇತಿಯನ್ನ ಆ ಮೂಲದಿಂದ ಕೊಡ್ತಾ ಇದೀವಿ ಸರ್. ಆಮೇಲೆ ಹೆಣ್ಣು ಮಕ್ಕಳಿಗೆ ಗೃಹ ಉದ್ಯೋಗಗಳು, ಇವತ್ತು ನಾವು ಬಳೋಲ್ಕಾಯಿ ಬೆಲ್ಲ ಸೇರಿಸಿ ಅದನ್ನು ಮಾಡಿ ಜನರಿಗೆ ಚಾಕ್ಲೇಟ್ ಮಾಡಿ ಮಾರಾಟ ಮಾಡಬಹುದು. ಆಮೇಲೆ ಹುಣ್ಚಿಕಾಯಿ ಬೆಲ್ಲ ಇದ್ರದ ಚಾಕ್ಲೇಟ್ಗಳನ್ನ ಮಾಡಿ ಮಾರಾಟ ಮಾಡಬಹುದು ಸರ್. ಆಮೇಲೆ ಮಸಾಲೆ ಪದಾರ್ಥಗಳು, ಆಮೇಲೆ ಮೆಣಸಿನ್ಕಾಯಿ ಮಸಾಲೆ ಸೇರಿ ಅದನ್ನ ಪ್ಯಾಕೆಟ್ ಮಾಡಿ ನಮ್ದೇ ಬ್ರ್ಯಾಂಡಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ನಮ್ದೇ ಹೆಸರಲ್ಲಿ ಮಾರಾಟ ಮಾಡಿದಾಗ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಸರ್. ಅದು ಜೊತೆ ಜೊತೆಗೆ ಇನ್ನೂ ಸಾಕಷ್ಟು ಕೈಗಾರಿಕೆಗಳನ್ನ ನಾವು ನಮ್ಮ ತೋಟನ ಒಂದು ಸಣ್ಣ ಕೈಗಾರಿಕೆ ಕೇಂದ್ರನ ನಾವು ಮಾಡ್ಕೋಬೇಕು. ನಮ್ಮ ಎಲ್ಲಾ ಬೆಳೆದಿರುವಂತಹ ಕಚ್ಚಾ ವಸ್ತುಗಳನ್ನ ಪಕ್ಕಾ ಮಾಡ್ಕೋಬೇಕು. ಆವಾಗ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಅಂಡ್ ಸೆಕೆಂಡರಿ ಅಗ್ರಿಕಲ್ಚರ್. ಪ್ರಾಥಮಿಕ ಕೃಷಿ ಅಂತಂದ್ರೆ ಇಲ್ಲಿ ಕೇವಲ ಬೀಜ ಗೊಬ್ಬರ ಔಷಧಿ ಯಾವ ರೀತಿ ಬೆಳಿಬೇಕು ಅನ್ನೋದಿರುತ್ತೆ. ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲಿ ಆ ಕಚ್ಚಾ ವಸ್ತುವನ್ನ ಪಕ್ಕಾ ಮಾಡುವುದು. ಇದು ಪ್ರತಿಯೊಂದು ತೋಟಗಳು ಸಣ್ಣ ಕೈಗಾರಿಕೆಗಳು ಆದಾಗ ಮಾತ್ರ ಒಬ್ಬ ರೈತ ಬದುಕಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ PMFME ಸ್ಕೀಮ್ ಇದೆ, ಆಮೇಲೆ ಯುವ ಉದ್ಯಮಿ ಸ್ಕೀಮ್ ಇದೆ, ಸರ್ಕಾರದ ಸಾಕಷ್ಟು ಯೋಜನೆಗಳಿವೆ. ಆಮೇಲೆ ಪ್ರಾಣಿಗಳನ್ನ ಸಾಕೋದಕ್ಕೆ NML ಸ್ಕೀಮ್ ಇದೆ ಸರ್. ಆಮೇಲೆ ಹೈನುಗಾರಿಕೆಗಾಗಿ ಪಶುಸಂಗೋಪನೆ ಇಲಾಖೆಯಿಂದ ಸಾಕಷ್ಟು ಸ್ಕೀಮ್ಗಳಿವೆ. ಆಮೇಲೆ ನಾವು ಗೃಹ ಕೈಗಾರಿಕೆಗೆ ಸಾಕಷ್ಟು ತರಬೇತಿಗಳಿದ್ದಾವೆ ಸರ್. ಹೀಗಾಗಿ ಕೆಲವು ಜನರಿಗೆ ಜಿಲ್ಲಾ ಮಟ್ಟಕ್ಕೋ ರಾಜ್ಯ ಮಟ್ಟಕ್ಕೋ ಅಥವಾ ತಾಲೂಕು ಮಟ್ಟಕ್ಕೆ ತರಬೇತಿ ಹೋಗಲು ಸಾಧ್ಯವಾಗ್ತಾ ಇಲ್ಲ. ನಾವು ಮಧ್ಯಾಹ್ನ ತನಕ ಸಂಜೆ ಮುಂದೆ ಕೆಲಸ ಮಾಡಿ ರಾತ್ರಿ ಸುಮಾರು 6 ಗಂಟೆಗೆ ಬಂದರೂ ಕೂಡ ನಾನು ತರಬೇತಿ ಕೊಡ್ತಾ ಇದೀವಿ ಸರ್. 6 ಗಂಟೆಯಿಂದ 8 ಗಂಟೆವರೆಗೂ ಯಾವ ರೀತಿ ತರಬೇತಿ ಕೊಡ್ತಾ ಇದೀವಿ ಸರ್, ನಮ್ಮಲ್ಲಿ ಏನು ಮಾಡಿದೀವಿ ಅದನ್ನು ಮೂಲ ಅವ್ರಿಗೆ ತೋರಿಸ್ತಾ ಇದೀವಿ, ಹಂಚ್ಕೊತಾ ಇದೀವಿ ಸರ್. ಆಮೇಲೆ ಜೊತೆ ಜೊತೆಗೆ ಹೆಂಗ ಅಭಿವೃದ್ಧಿ ಆದೀವಿ ಪ್ರತಿಯೊಂದನ್ನು ಕಣಕಣವಾಗಿ ಅವ್ರ ಮುಂದೆ ಬೀಚ್ ಇಡ್ತಾ ಇದೀವಿ ಸರ್. ಇದರಿಂದ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಆತ್ಮಧೈರ್ಯನ ನಾವು ತುಂಬತಾ ಇದೀವಿ. ನನ್ನ ಒಬ್ಬ ಗೆಳೆಯ 1 ಕೋಟಿ ಸಾಲಗಾರನಾಗಿದ್ದ, ಇವತ್ತು ಅವನಿಗೆ ಒಂದು ಆರ್ಗ್ಯಾನಿಕ್ ಬೆಲ್ಲದ ಒಂದು ಯೂನಿಟ್ ಅನ್ನು ಹಾಕೊಟ್ಟಿದ್ದೀನಿ. ಸುಮಾರು ಪ್ರತಿದಿನ 2 ಕ್ವಿಂಟಲ್ ಬೆಲ್ಲ ನನ್ನ ಒಂದು 4 ಗಾಲಿ ವಾಹನದಲ್ಲಿ ಅವನದೇ ಆದಂತಹ ಒಂದು ಪದ್ಧತಿಯಲ್ಲಿ ಪ್ರತಿದಿನ 12,000 ರೂಪಾಯಿ ಆದಾಯ ತರ್ತಾ ಇದ್ದಾನೆ. 1 ಕೋಟಿ ಸಾಲದಲ್ಲಿ ಸುಮಾರು 2 ವರ್ಷದಲ್ಲಿ 30 ಲಕ್ಷ ಆತ ಸಾಲನ ತೆರಿಗೆ ತುಂಬಿದಾನೆ. ಅವನಲ್ಲಿ ಒಂದು ಆತ್ಮಸ್ಥೈರ್ಯ ತಂದಿದೀವಿ. ಇವತ್ತು ಎಲ್ಲರೂ ಒಂದೇ ತರದ ಬೇರೆ ದ್ರಾಕ್ಷಿ ಬೆಳೆಯಾಗಿರ್ಬೋದು, ಇನ್ನೊಂದ್ರ ಕಬ್ಬು ಬೆಳೆಯಾಗಿರ್ಬೋದು ಮಾಡಬಾರ್ದು. ದಯವಿಟ್ಟು ಸ್ವಲ್ಪ ಬೇರೆ ಬೇರೆ ಬೆಳೆಗಳನ್ನ ಸಮಗ್ರ ಕೃಷಿ ಮಾಡಿದಾಗ ನಾವು ಎಲ್ಲ ರೀತಿಯಾದಂತಹ ಕಚ್ಚಾ ವಸ್ತುಗಳು ನಮ್ಮಲ್ಲಿ ಸಿಕ್ಕು ಅವುಗಳನ್ನ ಪಕ್ಕಾ ಮಾಡಿದಾಗ ತರಬೇತಿಯನ್ನ ಒಬ್ಬ ರೈತರಿಂದ ಪಡೆದ್ರೂ ಆಯ್ತು, ವಿಜ್ಞಾನಿಗಳನ್ನ ಪಡೆದ್ರೂ ಆಯ್ತು, ಆ ರೈತ ಕುಟುಂಬಕ್ಕೆ ಅದು ಒಂದು ಆದಾಯವಾಗಿ ಪರಿವರ್ತನೆ ಆಗಬೇಕು ಅನ್ನೋದೇ ನನ್ನ ಆಶೆ ಸರ್. ಬೇರೆ ಏನೇನು ಚಟುವಟಿಕೆ ನಡೆಸಿರಿ ಸರ್? ಇದ್ರ ಜೊತೆಗೆ ಸುಮಾರು ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಜನ ತರಬೇತಿಗೆ ನನ್ನ ಕರೀತಾ ಇದ್ದಾರೆ. ಅಲ್ಲಿ ಹೋದಾಗ ಕೂಡ ಅವರಿಗೆ ಒಂದು ನಾನೇ ಖುದ್ದಾಗಿ ಜೀವಾಮೃತವನ್ನು ಅವರ ತೋಟದಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ, ದಶಪರ್ಣಿನ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನನ್ನ ಜೊತೆಗೆ ನನ್ನ ಎಲ್ಲಾ ಪಕ್ಕಾ ವಸ್ತುಗಳನ್ನ ನಾನು ಬ್ರ್ಯಾಂಡ್ ಅನ್ನ ತಗೊಂಡು ಹೋಗಿರ್ತಾ ಇದ್ದೀನಿ, ಅವ್ರಿಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಯಾಕೆಟ್ ಮಾಡಿದಾಗ ನನಗೆ ಮೊದಲು ಸಿಗ್ತಾ ಇರುವ ರೇಟ್ ಬೆಲ್ಲಕ್ಕೆ 45, ಈಗ 60 ಸಿಗ್ತಾ ಇದೆ, ಡಬಲ್ ಸಿಗ್ತಾ ಇದೆ. ಈ ರೀತಿಯಾದಂತಹ ಒಂದು ಪರಿವರ್ತನೆಯನ್ನ ನನ್ನ ಕಾರ್ಯರೂಪದಲ್ಲಿ ಅವ್ರಿಗೆ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನನ್ನ ತಾಲೂಕನ್ನು ಬಿಟ್ಟು ಇಡೀ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಪ್ರತಿಯೊಂದು ಕಡೆ ನಾನು ಹೋಗ್ತಾ ಇದ್ದೀನಿ. ನನಗೆ ಕೃಷಿ ಇಲಾಖೆಯವರು ಮೊದಲು ತಾಲೂಕಾ ಮಟ್ಟದಲ್ಲಿ ಸಲಹಾ ಸಮಿತಿಯಲ್ಲಿ ಸದಸ್ಯತ್ವ ಕೊಟ್ಟಿದ್ರು, ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಆತ್ಮಯೋಜನೆ ಸಲಹಾ ಸಮಿತಿಯ ಸದಸ್ಯವನ್ನು ಕೊಟ್ಟಿದ್ದಾರೆ. ಆ ಮೀಟಿಂಗ್ ನಲ್ಲಿ ಕೂಡ ಸಾಕಷ್ಟು ಜನರಿಗೆ ನಾನು ಸಾವಯವ ಕೃಷಿ ಮತ್ತು ತರಬೇತಿ, ಆಮೇಲೆ ವ್ಯಾಲ್ಯೂ ಅಡಿಷನ್, ಈ ಬೆಲೆಯನ್ನ ನಮ್ಮ ವಸ್ತುಗೆ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ರೈತರು ನನ್ನ ಮಾತನ್ನೇ ಕೇಳಿ ಸುಮಾರು 500 ರಿಂದ 600 ಜನ ಈಗಾಗಲೇ ಅಭಿವೃದ್ಧಿ ಆಗಿದ್ದಾರೆ. ಇನ್ನೂ ಸಾಕಷ್ಟು ಜನ ರೈತರಿಗೆ ತಲುಪಲಿ ಅನ್ನೋ ಆಸೆಯಿಂದ ನನ್ನೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಪ್ರತಿ ತಿಂಗಳಿಗೆ ಒಂದ್ಸಲ ಆದ್ರೂ ಯಾವ್ದಾದ್ರು ಊರಿಗೆ ಹೋಗಿ ಅವರು ಪಂಚಾಯತ್ ವತಿಯಿಂದ ಅಥವಾ ಆತ್ಮ ಯೋಜನೆಯಿಂದ ಅಥವಾ ಧರ್ಮಸ್ಥಳ ಸಂಘದ ವತಿಯಿಂದ ಅವರು ಕರೆದಾಗ ತರಬೇತಿಯನ್ನು ಕೊಡ್ತಾ ಇದೀವಿ. ಆಮೇಲೆ ಜಾತ್ರೆಗಳು, ಆಮೇಲೆ ಉತ್ಸವಗಳಲ್ಲಿ ಜನ ಕೂಡಿರ್ತಾರೆ, ಮದುವೆಗಳಲ್ಲಿ, ಆಮೇಲೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನ ಕೂಡಿರ್ತಾರೆ. ಅಲ್ಲಿ ಕೂಡ ತರಬೇತಿಯ ಕೆಲವು ವಿಷಯಗಳನ್ನ ಸುಮಾರು 10 ನಿಮಿಷದಲ್ಲಿ ಅವರಿಗೆ ಮನವರಿಕೆ ಆಗ್ತದೆ ಹೇಳ್ತಾ ಇದೀವಿ ಸರ್. ಇವತ್ತು ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ, ಇದರಿಂದ ನಮ್ಮ ರೈತರಿಗೆ ಎಷ್ಟು ಲಾಭದಾಯಕ ಅನ್ಬಿಟ್ಟು ಹೇಳ್ತೀರಿ ಸರ್? ಇದು ತುಂಬಾ ಲಾಭದಾಯಕ. ಹೀಗೆ ಅಂತಂದ್ರೆ ಕೋಳಿ ಮೊಟ್ಟೆ ಸಿಗುತ್ತೆ, ಆಕಳು ಸಾಕಿದೀವಿ, ಹಾಲಿನಿಂದ ಹಣನು ಬರುತ್ತೆ, ಮನೆಗೆ ಹಾಲು ಸಿಗುತ್ತೆ. ಈ ಬೆಲ್ಲ ಮಾಡ್ತಾ ಇದೀವಿ, ಎಲ್ಲಾ ತರದ ಬೆಲ್ಲ ಜೋನಿ ಬೆಲ್ಲ ಕೂಡ ಕುಟುಂಬಕ್ಕೂ ಆಗುತ್ತೆ, ಹೊರಗೂ ವ್ಯಾಪಾರದಿಂದ ಹಣ ಸಿಗುತ್ತೆ ಸರ್. ಆರ್ಗ್ಯಾನಿಕ್ ನಲ್ಲಿ ಉಳ್ಳಾಗಡ್ಡಿ ಮಾಡ್ತಾ ಇದ್ದೇನೆ, ನನ್ನ ಮನೆಗೂ ಆಗುತ್ತೆ ಹೊರಗೂ ಆಗುತ್ತೆ. ಅದ್ರ ಜೊತೆ ಜೊತೆಗೆ ಶೇಂಗಾ ಮಾಡ್ತಾ ಇದ್ದೀನಿ, 12 ತಿಂಗಳು ಹೋಳಿಗೆ ಶೇಂಗಾ ಉಂಡಿ ಇವುಗಳನ್ನೆಲ್ಲ ತಿಂತಾ ಇದೀವಿ, ಹೊರಗಡೆ ಕೂಡ ಮಾರಾಟ ಮಾಡ್ತಾ ಇದೀವಿ. ಇದರಿಂದ ನನಗೆ ಒಂದು ಹಣಕಾಸಿನ ತೊಂದರೆನೇ ಇಲ್ಲ ಸರ್. ಪ್ರತಿದಿನ ಯಾವುದೋ ಮೂಲದಿಂದ 1,000 ರಿಂದ 2,500 - 3,000 ಹಣ ಬಂದೇ ಬರುತ್ತೆ ಸರ್. ಪ್ರತಿ ತಿಂಗಳು 1,00,000 - 1,20,000 ಹಣ ಬಂದೇ ಬರುತ್ತೆ. ಹೀಗಾಗಿ ನಾನು ಸಾಲಗಾರ ಆಗುವಂತಹ ಅವಕಾಶಗಳು ತಪ್ಪಿದೆ. ಮೊದಲು ನಾನು ಕಬ್ಬಿನ ಬೀಜಕ್ಕೆ, ಗೊಬ್ಬರಕ್ಕೆ, ಔಷಧಕ್ಕೆ ಸಾಲ ಮಾಡಬೇಕಾಗಿತ್ತು. ಅದು ಫ್ಯಾಕ್ಟರಿ ಕಳಿಸಿ ಫ್ಯಾಕ್ಟರಿಯಿಂದ ಬಂದು ಬಿಲ್ಲು ಆಗುವವರೆಗೂ ನನ್ಗೆ ಬಡ್ಡಿ ಬೆಳೀತಾನೆ ಇತ್ತು. ಈಗ ಆಗಿಲ್ಲ ಸರ್. ಈಗ ಯಾಕಂತಾರೆ, ನನಗೆ ಸುಮಾರು 12 ತಿಂಗಳಿಂದ ಎಲ್ಲಿನೂ ಕೂಡ 1 ರೂಪಾಯಿ ಸಾಲನ ತಂದಿಲ್ಲ. ಸುಮಾರು ಈ ವರ್ಷ ನಾನು PMFM ಅಲ್ಲಿ ಪಡೆದಂತಹ 30 ಲಕ್ಷದಲ್ಲಿ ನನಗೆ 15 ಲಕ್ಷ ಸಬ್ಸಿಡಿ ಸಿಕ್ಕಿದೆ. 5 ಲಕ್ಷ ನಾನು ವಾಪಸ್ ಅಲ್ಲಿ ಕಟ್ಟಿದೀನಿ. ನಾನು 30 ಲಕ್ಷದಲ್ಲಿ ಕೇವಲ ಈಗ 11 ಲಕ್ಷ ಮಾತ್ರ ಸಾಲ ಉಳಿದಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ ಸರ್. ಒಂದೇ 1 ವರ್ಷದಲ್ಲಿ ಇದು ಪ್ರತಿಯೊಬ್ಬ ರೈತನು ಮಾಡಲಿ ಅನ್ನೋದೇ ಒಂದು ಆಸೆ. ಆಮೇಲೆ ಯಾರಾದ್ರೂ ರೈತರು, ನಾನು ಕೊನೆಯಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಕೊಡ್ತಾ ಇದ್ದೀನಿ ಸರ್, ನಮ್ಮ ತೋಟಕ್ಕೆ ಬನ್ನಿ ನೋಡ್ಕೊಳ್ಳಿ, ಸಾಧ್ಯವಾದರೆ ತಾವು ಕೂಡ ಇಂಥ ಕ್ರಮಗಳನ್ನ ತಗೊಂಡು ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಅಂದ್ರೆ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂದ್ರೆ ಅವರು ಸಮಗ್ರ ಕೃಷಿ ಮಾಡಬೇಕು, ಅನಿವಾರ್ಯವಾಗಿ ಮಾಡ್ಬೇಕು ಸರ್. ಸಮಗ್ರ ಕೃಷಿಯನ್ನು ಅನಿವಾರ್ಯ. ಇವತ್ತು ಒಂದೇ ಬೆಳೆ ನಮಗೆ ಮಳೆ ಇಲ್ಲ ಅಥವಾ ಇನ್ನಿತರ ಪ್ರಕೃತಿ ವಿಕೋಪ, ಯಾವುದೇ ರೋಗ, ಯಾವುದೇ ರೀತಿಯಿಂದ ನಮಗೆ ನಷ್ಟ ಅನುಭವಿಸಿದಾಗ ಒಂದು ಕುಟುಂಬದ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟು ಬಿಡುತ್ತೆ. ಹೀಗಾಗಿ ಒಬ್ಬ ರೈತ ಆತ್ಮಹತ್ಯೆ ಬಿಟ್ಟು ಇನ್ನೊಂದು ಅವನಿಗೆ ಮಾರ್ಗವೇ ಇಲ್ಲ. ಅದಕ್ಕಾಗಿ ಪರ್ಯಾಯ ಮಾರ್ಗವೆಂದರೆ ಸಮಗ್ರ ಕೃಷಿ ಸರ್. ಇವತ್ತು ಅದು ಬೇರೆ ಬೇರೆ ಮೂಲಗಳಿಂದ, ಒಂದು ಮೂಲದಿಂದ ಏನಾದರೂ ತೊಂದರೆ ಆದರೆ, ಮೊನ್ನೆ ಒಂದು 20 ಕೋಳಿ ಒಬ್ಬರಿಗೆ 1,000 ರೂಪಾಯಿದ ಬೇಕಾ ಸರ್ ಅಂತ ತಿಳ್ಕೊಂಡಾಗ ಅವ್ರು ಕೊಟ್ಬಿಟ್ಟೆ ಸರ್. ಒಂದು ದಿವಸ 20,000 ಬಂತು, ಮತ್ತೆ ಈಗ ಮರಿ ತರ್ತಾ ಇದ್ದೀನಿ ಸರ್. ಮತ್ತೆ ಆಮೇಲೆ ಟಗರುಗಳು ಬೇಕಾದ್ರು ಸರ್ ಕೆಲವರಿಗೆ, ಒಮ್ಮೆ ಮಾರಾಟ ಮಾಡದೆ ಅದರಿಂದ ಸ್ವಲ್ಪ ಆದಾಯ ಬಂತು. ಪ್ರತಿದಿನ ಬೆಲ್ಲದಿಂದ ಆದಾಯ ಬರುತ್ತೆ, ಹಾಲಿನಿಂದ ಆದಾಯ ಬರುತ್ತೆ ಸರ್. ಹೀಗಾಗಿ ಒಂದು ಕುಟುಂಬಕ್ಕೆ ಆದಾಯ ಪ್ರತಿದಿನ ಬರ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿಯಿಂದ ಕೆಲಸ ಮಾಡ್ತಾರೆ ಸರ್. ನಾವು ಇನ್ನೊಬ್ರಲ್ಲಿ ಕೆಲಸಕ್ಕೆ ಹೋಗುವ ಒಂದು ಅನಿವಾರ್ಯತೆ ಇಲ್ಲ ಸರ್. ನಮ್ಮಲ್ಲಿ ನಾವೇ ಕೆಲಸಗಾರರು, ನಾವೇ ಯಜಮಾನರು. ಹೀಗಾಗಿ ನಮ್ಮ ಕುಟುಂಬಕ್ಕೆ ಒಳ್ಳೆಯ ಒಂದು ಖುಷಿ ತಂದು ಕೊಟ್ಟಿದೆ ಅಂತ ಹೇಳಿ ಇಚ್ಛೆ ಮಾಡ್ತೇನೆ ಸರ್. ನಮ್ಮ ರೈತ ಬಾಂಧವರು, ನಮ್ಮ ಶೇಖರ್ ಏನು ಹೇಳಿದ್ರು, ಅದೇ ತರ ಸಮಗ್ರ ಕೃಷಿ ಮಾಡಬೇಕು. ಸಮಗ್ರ ಕೃಷಿ ಮಾಡೋದ್ರಿಂದ ಆರ್ಥಿಕವಾಗಿ ನಾವು ಸುಧಾರಣೆ ಕಾಣಬಹುದು. ಎಲ್ಲಾ ಮೂಲಗಳಿಂದ ಆರ್ಥಿಕ ಏನು ದುಡ್ಡು ಅರ್ಧ ಬರುತ್ತೆ. ಒಳ್ಳೇದು ಶೇಖರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಸಾಕಷ್ಟು ಅನುಭವಗಳನ್ನ ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರೆ. ಕೊನೆಯದಾಗಿ ನಮ್ಮ ರೈತರು ನಿಮ್ಮನ್ನ ಸಂಪರ್ಕಿಸಬೇಕು, ನಿಮ್ಮ ಸಲಹೆ ಸೂಚನೆ ಪಡಿಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ ಸರ್? ಒಂದು ಕೊನೆ ಮಾತು, ಸರಳ ಜೀವನ ಸುಖ ಜೀವನ, ದುಬಾರಿ ಜೀವನ ದುಃಖ ಜೀವನ, ಇದು ರೈತರು ಅಳವಡಿಸಿಕೊಳ್ಬೇಕು. ಬಹಳಷ್ಟು ಸರಳವಾದಂತಹ ಜೀವನ ಯಾರು ಮಾಡ್ತೀವೋ ಅವ್ರು ಖುಷಿಯಾಗಿರ್ತೀವಿ. ನನ್ನ ನಂಬರು 9797 3959 57 57 22 22 67 67. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರ ಅನುಭವನ ಕೇಳಿ ತಾವು ನಿಮ್ಮ ಕೃಷಿ ಪದ್ಧತಿಗಳಲ್ಲಿ ಅನುಸರಿಸಬಹುದು. ಒಳ್ಳೇದು ಶೇಖರ್ ಅವರ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರ್ ಮಾನೋಜಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿವಿ ಶ್ರೀಧರ್. ಕೊನೆಯಲ್ಲಿ ಕೇಳಿ ಮೈನಾಬಾಯಿ ಸರಡಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಬೋಟೆ ಬಾಗುಲಾಲೆ ಮಗು ಮುರುದಲ್ಲ ಬೊದ್ಯಾದ ಬೊಟ್ಟೆ ಬಾಗಲಲ್ಲೆ ಮಗು ಮುರುದಲ್ಲ ಬೊದ್ಯಾದ ಬೊಟ್ಟೆ ಬಾಗಲಲ್ಲೆ ಮಗು ಮುರುದಲ್ಲ ಬೊದ್ಯಾದ ಬೊಟ್ಟೆ ಬಾಗಲಲ್ಲೆ ಮಗು ಮುರುದಲ್ಲ ಬೊದ್ಯಾದ ಬೊಟ್ಟೆ ಬಾಗಲಲ್ಲೆ ಸೋಭದ್ರ ಬೊದ್ಯಾದ ಬೊಟ್ಟೆ ಬಾಗಲಲ್ಲೆ ಸೋಭದ್ರ ಹೋಗೋತ ಬರ ಒತ್ತ ತಿಂದಲೆ ಮಗು ಮುರುದಲ್ಲ ಹೋಗೋತ ಬರ ಒತ್ತ ತಿಂದಲೆ ಮಗು ಮುರುದಲ್ಲ ಹೋಗೋತ ಬರ ಒತ್ತ ತಿಂದಲೆ ಮಗು ಮುರುದಲ್ಲ ಹೋಗೋತ ಬರ ಒತ್ತ ತಿಂದಲೆ ಮಗು ಮುರುದಲ್ಲ ಬಿಳಿ ಕೊಳೆಕಂತ ಬಿಡಿಕೆ ಮನೆ ಕೊಟ್ಟ ಬೀಗು ತೊಳೆಕಂತ ಬಿಡಿಕೆ ಮನೆ ಕೊಟ್ಟ ಬೋಳಿಗೆ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಹೋಳಿಗೆ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಹೋಳಿಗೆ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಹೋಳಿಗೆ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಹೋಳಿಗೆ ಬೊಟ್ಟೆ ಬಾಗುಲಲ್ಲೆ ಸೋಗಮ್ಮ ಹೋಳಿಗೆ ಬೊಟ್ಟೆ ಬಾಗುಲಲ್ಲೆ ಸೋಗಮ್ಮ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬಾನಾದ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಬಾನಾದ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಬಾನಾದ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಬಾನಾದ ಬೊಟ್ಟೆ ಬಾಗುಲಲ್ಲೆ ಮಗು ಮುರುದಲ್ಲ ಬಾನಾದ ಬೊಟ್ಟೆ ಬಾಗುಲಲ್ಲೆ ಸೇವಮ್ಮ ಬಾನಾದ ಬೊಟ್ಟೆ ಬಾಗುಲಲ್ಲೆ ಸೇವಮ್ಮ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಉಂಡಲೆ ಮಗು ಮುರುದಲ್ಲ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಆಮಾರ ಜಡಗ ಕೈಯಲೆ ಮಗು ಮುರುದಲ್ಲ ಆಮಾರ ಜಗ ಕೈಯಲೆ ಮಗು ಮುರುದಲ್ಲ ಆಮಾರ ಜಗ ಕೈಯಲೆ ಮಗು ಮುರುದಲ್ಲ ಆಮಾರ ಜಗ ಕೈಯಲೆ ಮಗು ಮುರುದಲ್ಲ ಆಮಾರ ಜಗ ಕೈಯಲೆ ತಾರಮ್ಮ ಆಮಾರ ಜಗ ಕೈಯಲೆ ತಾರಮ್ಮ ಹೋಗೋತ ಬರವತ್ತ ಸುರುದಲ್ಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಸುರುದಲ್ಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಸುರುದಲ್ಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಸುರುದಲ್ಲೆ ಮಗು ಮುರುದಲ್ಲ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಚಾರ ಕೇಟ್ಲಿ ಕೈಯಲ್ಲೆ ಮಗು ಮುರುದಲ್ಲ ಚಾದ ಕೇಟ್ಲಿ ಕೈಯಲ್ಲೆ ಮಗು ಮುರುದಲ್ಲ ಚಾದ ಕೇಟ್ಲಿ ಕೈಯಲ್ಲೆ ಮಗು ಮುರುದಲ್ಲ ಚಾದ ಕೇಟ್ಲಿ ಕೈಯಲ್ಲೆ ಮಗು ಮುರುದಲ್ಲ ಚಾದ ಕೇಟ್ಲಿ ಕೈಯಲ್ಲೆ ಉಮ್ಮಮ್ಮ ಚಾದ ಕೇಟ್ಲಿ ಕೈಯಲ್ಲೆ ಉಮ್ಮಮ್ಮ ಹೋಗೋತ ಬರವತ್ತ ಕುಡುದಲ್ಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಕುಡುದಲ್ಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಕುಡುದಲ್ಲೆ ಮಗು ಮುರುದಲ್ಲ ಹೋಗೋತ ಬರವತ್ತ ಕುಡುದಲ್ಲೆ ಮಗು ಮುರುದಲ್ಲ ಹೆಣ್ಣ ಮಕ್ಕಳೊಗತನದಲ್ಲಿ ಏನೇನಿರಬೇಕೆ ಸೀಮಿ ಭೂಮಿಯ ರಡಕ ಜೋಡಿಲಿರಬೇಕೆ ಸೀಮೆ ಭೂಮಿಯ ರಡತ ಜೋಡಿಲಿರಬೇಕೆ, ಸೀಮೆ ಭೂಮಿಯ ರಡತ ಜೋಡಿಲಿರಬೇಕೆ, ಸೀಮೆ ಭೂಮಿಯ ರಡತ ಜೋಡಿಲಿರಬೇಕೆ, ಸೀಮೆ ಭೂಮಿಯ ರಡತ ಜೋಡಿಲಿರಬೇಕೆ, ಹೆಂಡ ಎಮ್ಮಿಯ ಕಳಕರ ಬಕ್ಕಳಿರಬೇಕೆ, ಹೆಂಡ ಎಮ್ಮಿಯ ಕಳಕರ ಬಕ್ಕಳಿರಬೇಕೆ, ಹೆಂಡ ಎಮ್ಮಿಯ ಕಳಕರ ಬಕ್ಕಳಿರಬೇಕೆ, ಹೆಂಡ ಎಮ್ಮಿಯ ಕಳಕರ ಬಕ್ಕಳಿರಬೇಕೆ, ಹೆಂಡ ಎಮ್ಮಿಯ ಕಳಕರ ಬಕ್ಕಳಿರಬೇಕೆ, ಹಾಲ ಮೊಸರು ಉಣ್ಣೋ ಅದಕ್ಕ